612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ 5:30:20. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಮೊದಲಿಗೆ ಪ್ರಕಟಣೆಗಳು. ಕ್ಷಯರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ ₹500 ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಪಶುಧನ ಕಾ ಬಿಮಾರ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಕೇಳಿ ಕೃಷಿ ಮೇಳ ಕುರಿತ ಬಾನುಲಿ ವರದಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಾರ್ಷಿಕ ಕೃಷಿ ಮೇಳ ಇಂದು ಪ್ರಾರಂಭವಾಯಿತು. ಭಾನುವಾರದವರೆಗೆ ನಡೆಯುವ ಈ ಕೃಷಿ ಮೇಳ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVK ಆವರಣದಲ್ಲಿ ಏರ್ಪಾಟಾಗಿದೆ. ರೈತರ ಆದಾಯವನ್ನು 2 ಪಟ್ಟು ಮಾಡುವ ಕೃಷಿ ತಾಂತ್ರಿಕತೆಗಳು ಎಂಬ ಧ್ಯೇಯದೊಂದಿಗೆ ಕೃಷಿ ಮೇಳ ನಡೆಯುತ್ತಿದೆ. ಕರ್ನಾಟಕ ಸರ್ಕಾರದ ಕೃಷಿ, ತೋಟಗಾರಿಕೆ, ರೇಷ್ಮೆ, ಜಲಾನಯನ ಅಭಿವೃದ್ಧಿ, ಅರಣ್ಯ, ಪಶುಸಂಗೋಪನೆ, ಮೀನುಗಾರಿಕೆ, ಕೃಷಿ ಮಾರುಕಟ್ಟೆ, ಗ್ರಾಮೀಣಾಭಿವೃದ್ಧಿ ಹಾಗೂ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹ ಆಶ್ರಯದಲ್ಲಿ ಕೃಷಿ ಮೇಳ ಆಯೋಜನೆ ಆಗಿದೆ. ನಾಡ ರೈತ ಗೀತೆಯ ನಂತರ ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಎನ್ ದೇವಕುಮಾರ್ ಅವರು ಸ್ವಾಗತ ಭಾಷಣ ಮಾಡಿ ರೈತರ ಆದಾಯ ದ್ವಿಗುಣ ಮಾಡುವ ತಾಂತ್ರಿಕತೆಗಳು, ಸಾವಯವ ಕೃಷಿ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ವಿಷಯಗಳಿಗೆ ಕೃಷಿ ಮೇಳದಲ್ಲಿ ಒತ್ತನ್ನು ನೀಡಲಾಗಿದೆ ಎಂದರು. ವಿಶ್ವವಿದ್ಯಾಲಯ ಬೆಂಗಳೂರು ಕಳೆದ 56 ವರ್ಷಗಳಿಂದ ರಾಜ್ಯದ ಎಲ್ಲ ಕೃಷಿ ಸಮುದಾಯಕ್ಕೆ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ತಮ್ಮ ಸಾರ್ಥಕ ಸೇವೆಯನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಶಿಕ್ಷಣ, ಸಂಶೋಧನೆ, ವಿಸ್ತರಣಾ ಕ್ಷೇತ್ರಗಳಲ್ಲಿ ರಾಷ್ಟ್ರದಲ್ಲೇ ಮುಂಚೂಣಿಯಲ್ಲಿದೆ. ಹಾಗೆ ಇದನ್ನು ಪುಷ್ಟೀಕರಿಸುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಇಲ್ಲಿವರೆಗೂ 300 ಹೆಚ್ಚು ಸುಧಾರಿತ ತಳಿಗಳು, ಅನೇಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ರಾಜ್ಯದ ಕೃಷಿ ಅಭಿವೃದ್ಧಿಗೆ ನೆರವಾಗಿದೆ. ಇದಕ್ಕೆ ಪೂರಕವಾಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸತತವಾಗಿ ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕವಾಗಿಯೂ ಮುಂಚೂಣಿಯಲ್ಲಿದ್ದು, ಈ ಬಾರಿ ರಾಷ್ಟ್ರ ಮಟ್ಟದ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ತಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಹರ್ಷಿಸುತ್ತೇನೆ ಮತ್ತು ಹಾಗೆ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತೇನೆ. ಕೃಷಿ ಮೇಳಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯವನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಪೂರಕವಾದ ಮಾಹಿತಿಯನ್ನು ನಾವು ಈ ಕೃಷಿ ಮೇಳದಲ್ಲಿ ಒದಗಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಬೆಳೆ ಉತ್ಪಾದನೆ ಹೆಚ್ಚಿಸುವಿಕೆ, ಜಾನುವಾರುಗಳ ಉತ್ಪಾದನೆಯನ್ನು ಹೆಚ್ಚಿಸುವಿಕೆ, ಹಾಗೆ ಕೃಷಿ ತಾಂತ್ರಿಕತೆಗಳ ಒಂದು ಸಹಾಯದಿಂದ ಈ ಬೆಳೆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಸತಕ್ಕಂಥದ್ದು ಹಾಗೂ ಸಂಪನ್ಮೂಲಗಳ ಬಳಕೆಯ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸುವಿಕೆ, ಈ ದಿಕ್ಕಲ್ಲಿ ಈ ವರ್ಷದ ಕೃಷಿ ಮೇಳವನ್ನು ನಾವು ಆಯೋಜಿಸುತ್ತೇವೆ ಅಂತ ಹೇಳಲಿಕ್ಕೆ ನಾನಾದರೂ ಹರ್ಷಿಸುತ್ತೇನೆ. ಹಾಗೆ ಆರೋಗ್ಯಪೂರ್ಣ ಕೃಷಿ ನಮ್ಮ ಮುಂದಿರುವ ಬಹುದೊಡ್ಡ ಸವಾಲು. ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಹಾಗೂ ಸಿರಿಧಾನ್ಯಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಕೃಷಿ ಮೇಳದಲ್ಲಿ ಸಾವಯವ ಕೃಷಿ ವಿಧಾನಗಳು ಹಾಗೂ ಈ ಒಂದು ಸಿರಿಧಾನ್ಯಗಳು ಅದಲ್ಲದೆ ಪೌಷ್ಟಿಕ ಭರಿತ ಆಹಾರ ಬೆಳೆಗಳ ಪ್ರದರ್ಶನಕ್ಕೆ ಹೆಚ್ಚಿನ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ COVID-19 ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬಲ್ಲ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಬೇಕಾದಂಥ ಎಲ್ಲ ಮಳಿಗೆಗಳಿದ್ದಾವೆ. ಅದರಲ್ಲಿ ಕೃಷಿ, ಪಶುಸಂಗೋಪನೆ, ತೋಟಗಾರಿಕೆ ಹಾಗೂ ಕೃಷಿಯಲ್ಲಿ ಯಂತ್ರೋಪಕರಣಗಳು, ಈ ಬಗ್ಗೆ ಇರ್ತಕ್ಕಂಥ ಎಲ್ಲ ಉದ್ಯಮಿಗಳನ್ನು ಸಹ ಒಟ್ಟಾಗಿ ತಂದು ಈ ಕೃಷಿ ಮೇಳವನ್ನು ಆಯೋಜಿಸುತ್ತಿದ್ದೇವೆ. ಹಾಗೆಯೇ ಈ ಕೃಷಿ ಮೇಳದಲ್ಲಿ ಸುಮಾರು 10 ಹೊಸ ತಳಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಇದೆ. ಇದರ ಜೊತೆಗೆ ಕೊಯ್ಲೋತ್ತರ ಕೃಷಿ, ಕೃಷಿಕರ ಆದಾಯ ವೃದ್ಧಿ, ಕೃಷಿಯಲ್ಲಿ ನವೋದ್ಯಮಗಳು, ಅವಕಾಶ ಮತ್ತು ಸವಾಲುಗಳು, ಈ ಒಂದು ಹಕ್ಕುಗಳನ್ನು ಇಟ್ಟುಕೊಂಡು ನಾವು ಕೃಷಿ ಮೇಳವನ್ನು ರೈತರಿಂದ ರೈತರಿಗೆ ನೇರವಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಬಾರಿಯ ಕೃಷಿ ಮೇಳ ಮಾಡಿದೆ. ಪ್ರಗತಿಪರ ರೈತ ಮಹಿಳೆ ಮೈಸೂರು ಜಿಲ್ಲೆ HD Kote ತಾಲೂಕು ಪ್ರೇಮಾ ದಾಸಪ್ಪ ಅವರು ಜ್ಯೋತಿ ಬೆಳಗಿ ಕೃಷಿ ಮೇಳವನ್ನು ಉದ್ಘಾಟಿಸಿದರು. ತುಮಕೂರು ಜಿಲ್ಲೆಯ ಪ್ರಗತಿಪರ ರೈತರಾದ ಶ್ರೀಮತಿ ನಂದನ ಮತ್ತು ರಂಗಸ್ವಾಮಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಪರ ರೈತರಾದ ಶ್ರೀಮತಿ ಶಶಿಕಲಾ ಮತ್ತು MT Munegowda ಅವರಿಗೆ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ತುಮಕೂರು ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವಕ ಯುವತಿಯರಿಗೆ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಕೃಷಿ ಮೇಳದ ಉದ್ಘಾಟನಾ ಭಾಷಣ ಮಾಡಿದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ನಿವೃತ್ತ ಮಹಾನಿರ್ದೇಶಕರು ಹಾಗೂ ಮತ್ಸ್ಯ ವಿಜ್ಞಾನಿ, ಇಂಫಾಲ್ನ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ Dr. S. Ayyappanವರು ಮಾತನಾಡಿ, ಹವಾಮಾನ ಚತುರ ಕೃಷಿಯನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ವರ್ಷ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, 75 ವರ್ಷ ನಮ್ಮ ಸ್ವಾತಂತ್ರ್ಯಕ್ಕೆ. ಹಾಗೆಯೇ ನಾವು 2 ವರ್ಷದಿಂದ ಒದ್ದಾಡುತ್ತಿದ್ದ ಕೋವಿಡ್ ಇಡೀ ಕೋವಿಡ್ ಪರಿಸ್ಥಿತಿಯಲ್ಲಿ ಎರಡೆರಡು ಕ್ಷೇತ್ರ ಕೆಲಸ ಮಾಡಿದ್ದು, ಒಂದು ಆರೋಗ್ಯ, ಇನ್ನೊಂದು ಕೃಷಿ. ಬೇರೆ ಎಲ್ಲ ಕ್ಷೇತ್ರಗಳು ಸುತ್ತಾಗ್ಬಿಟ್ಟಿತ್ತು. ಆದರೆ ಈ ಎರಡು ಕ್ಷೇತ್ರದ ಕಾರ್ಯದಿಂದ ನಾವಿವತ್ತು ಒಂದು ಸ್ವಲ್ಪ ಅದರಿಂದ ಹೊರಬಂದಿದ್ದೀವಿ ಅಂತ ಅಂದ್ಕೊಂಡು ಒಂದು ಹೊಸ ಉತ್ಸಾಹ ಎಲ್ಲರೂ ಮೂಡಲಿ, ಹೊಸ ಒಂದು ನಿಮ್ಮ ಕಾರ್ಯಕ್ರಮ ಹಳ್ಳಿಗಳಲ್ಲಿ ನಡೆಯಿ ಅಂತ ಈ ಆಶಯದೊಂದಿಗೆ ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ನಾವು ಏನು ಮಾತಾಡ್ತಿದ್ದೀವಿ ಅದು ಬರೀ ಕೃಷಿಯಿಂದ ಎಲ್ಲ ಆಯಾಮಗಳು, ಸಮನ್ವಿತ ಕೃಷಿ, ಸಮಗ್ರ ಕೃಷಿ. ಅದಕ್ಕೆ ಇವತ್ತು ಬೆಳಗ್ಗೆ ನೋಡಿದ್ವಿ, ಸೂರ್ಯಕಾಂತಿ ಬೆಳೆ ನೋಡಿದ್ವಿ, ರಾಗಿ ಬೆಳೆ ನೋಡಿದ್ವಿ, ಎಲ್ಲ ಸಾಮೆ, ಎಲ್ಲ ಮಿಲೆಟ್ಗಳಂತ ಏನು ಹೇಳ್ತೀವಿ ಸಿರಿಧಾನ್ಯಗಳು, ಅದೆಲ್ಲ ನೋಡಿದ್ವಿ. ಅದ್ರ ಜೊತೆಗೆ ನೀವು ಇಲ್ಲಿ ಎತ್ತುಗಳು ನೋಡಬೇಕು, ಹಾಗೆಯೇ ಹೋರಿಗಳು ನೋಡಬೇಕು. ಇದು ಉದ್ದೇಶ ಏನು ಅಂದರೆ ನಾವು ಸಮಗ್ರ ಕೃಷಿ ಮಾಡಬೇಕು, ಸಮನ್ವಿತ ಕೃಷಿ ಮಾಡಬೇಕು. ಹಾಗಾದರೆ ಮಾತ್ರ ನಮ್ಮ ಏನು ಒಂದು ಆಶಯ ಏನಿದೆ, ರೈತರ ಆದಾಯ ದ್ವಿಗುಣಗೊಳ್ಳಬೇಕು ಅಂತ ನಮ್ಮ ಆಶಯ. ನಾನು ಕೃಷಿಯಲ್ಲಿ ಇದ್ದೀನಿ, ನಾನು ಕೃಷಕ, ನಾನು ರೈತ, ನಾನು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ನಾನು ಕೃಷಿ ವಿದ್ಯಾಲಯದಲ್ಲಿ ಅಧ್ಯಾಪಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಯಾಕೆಂದರೆ ಈಗಿನ ಪರಿಸ್ಥಿತಿ ಏನಿದೆ, ಇವಾಗ ಬರ್ತಾ ಹವಾಮಾನ ವೈಪರೀತ್ಯ ಇವತ್ತು ಕೂಡ ನೋಡ್ತಾ ಇದ್ದೀವಿ. ಚೆನ್ನೈನಲ್ಲಿ ಏನು ನಡೀತಾ ಇದೆ, ಅಥವಾ ನವೆಂಬರ್ನಲ್ಲಿ ಅಕಾಲಿಕ ಮಳೆ, ದೀಪಾವಳಿ ಆದಮೇಲೆ ಕೂಡ ಮಳೆ, ಇದೆಲ್ಲ ನೋಡ್ತಾ ಇರೋದ್ರಿಂದ ಈ ಹವಾಮಾನ ವೈಪರೀತ್ಯಕ್ಕೆ ಏನು ಮಾಡಬೇಕು ಅಂತ ಈ ಸವಾಲಿಗೆ. ಅದಕ್ಕೆ ನಿಮ್ಮ ಮುಂದೆ ಇಲ್ಲಿರುವ ತಳಿಗಳು, ಏನು ಬೆಳೆ ತಳಿಗಳು ಬಂದಿವೆ ಅವೆಲ್ಲ ಎಷ್ಟೊಂದು, ಅದು ಬರ ಇರ್ಬೋದು, ಹೆಚ್ಚು ನೀರಿರ್ಬೋದು, ಎರಡನ್ನೂ ಕೂಡ ಬರೆಸಿಕೊಳ್ಳುವಂತಹ ತಳಿಗಳು ನಿಮ್ಮ ಮುಂದಿವೆ. ಸೊ ಇವತ್ತಿನ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಚತುರ ಕೃಷಿ, ನಮ್ಮ ರೈತರು ಯಾಕೆ ಎಲ್ಲರೂ ಸ್ಮಾರ್ಟ್ ಆಗ್ತಿರುವಾಗ, ನಗರಗಳು ಸ್ಮಾರ್ಟು, ಫೋನ್ಗಳು ಸ್ಮಾರ್ಟು, ಎಲ್ಲರೂ ಸ್ಮಾರ್ಟು, ನಮ್ಮ ರೈತರು ಕೂಡ ಸ್ಮಾರ್ಟ್ ಆಗಬೇಕು. ಆ ಸ್ಮಾರ್ಟ್ ಆಗೋದಕ್ಕೆ ಎಷ್ಟೊಂದು ತರಹ ಇಲ್ಲಿ ವಿಧಿ ವಿಧಾನಗಳು, ನಾನು ಹೇಳಿದಂಗೆ ಇವತ್ತು 10 ತಳಿಗಳು, 28 ಪದ್ಧತಿಗಳು, ಹಾಗೆ ಸಮ್ಮಾನಿತರು ಎಲ್ಲ, ಸೊ ಎಲ್ಲರೂ ಸೇರಿ ಒಂದು ಹೊಸ ಕೃಷಿ ನಾವೀನ್ಯ ಕೃಷಿ, ಅದರಲ್ಲಿ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರ ಮತ್ತು ಕೌಶಲ ಇದಿಷ್ಟು ಸೇರಿ ಒಂದು ನವೀನ ಕೃಷಿ ಮಾಡಲಿಕ್ಕೆ ಸಾಧ್ಯನಾ? ಜಲತಜ್ಞರಾದ ರಾಜೇಂದ್ರ ಸಿಂಗ್ ಅವರು ಮಾತನಾಡಿ, ಮಳೆ ಮುನ್ಸೂಚನೆಯೊಂದಿಗೆ ರೈತರು ಬೆಳೆ ಬೆಳೆದರೆ ಹವಾಮಾನ ಬದಲಾವಣೆ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಭೂಜಲದ ಬಳಕೆಯಲ್ಲಿ ಕರ್ನಾಟಕ ಆತಂಕಕಾರಿ ಸ್ಥಿತಿಯಲ್ಲಿದೆ. ಮಳೆ ನೀರಿನ ಸಂಗ್ರಹಣೆಗೆ ಒತ್ತು ನೀಡಬೇಕು, ಭೂಜಲವನ್ನು ವಿವೇಚನೆಯಿಂದ ಬಳಸಬೇಕು ಎಂದು ಕರೆ ನೀಡಿದರು. ಟುಡೇ ವಿ ಆರ್ ರಿಯಲಿ ಫೇಸಿಂಗ್ ಎ ಬಿಗ್ ಚಾಲೆಂಜ್ ಫಾರ್ ದಿ ಫ್ರಂಟ್ ಆಫ್ ಫಾರ್ಮರ್ಸ್ ಡ್ಯೂ ಟು ದಿ ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ನೌ ದ ಇಂಡಿಯನ್ ಫಾರ್ಮರ್ಸ್ ಕಾಂಟ್ ರಿಯಲೈಸ್ ಅಂಡ್ ಇಂಟರ್ಲೈಸ್ ವಾಟ್ ಈಸ್ ದ ರೇನ್ ಪ್ಯಾಟರ್ನ್ಸ್ ಕಮಿಂಗ್ ಆರ್ ವಾಟ್ ಟೈಪ್ ಆಫ್ ದಿ ರೇನ್ಸ್ ಇಸ್ ಕಮಿಂಗ್ ಅಂಡ್ ಹೌ ಮಚ್ ರೇನ್ ಕಮಿಂಗ್ ಅಂಡ್ ಇನ್ ವಿಚ್ ಡೇ ಇಸ್ ಕಮಿಂಗ್. ಸೊ ಐ ಥಿಂಕ್ ದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆಲ್ ಓವರ್ ದಿ ಕಂಟ್ರಿ ನೌ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ದೇ ಕ್ಯಾನ್ ಸಪೋರ್ಟ್ ಟು ದಿ ಫಾರ್ಮರ್ಸ್ ಆ್ಯಂಡ್ ದೇ ಕ್ಯಾನ್ ಪ್ರಾಕ್ಟೀಸ್ ವಿತ್ ದಿ ಫಾರ್ಮರ್ಸ್ ವಿತ್ ದಿ ಇಂಡಿಜಿನಸ್ ನಾಲೆಜ್ ಸಿಸ್ಟಮ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ದಿಸ್ ಮಾಡರ್ನ್ ಅಗ್ರಿಕಲ್ಚರ್ ಸೈನ್ಸ್ ಇಫ್ ದೇ ಕ್ಯಾನ್ ಇಂಟಿಗ್ರೇಟ್ ಆ್ಯಂಡ್ ದೇ ಕ್ಯಾನ್ ಎಕ್ಸ್ಪ್ಲೋರ್ ದ ವೇ ದ ಫಾರ್ಮರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ದಿ ರೇನ್ ಪ್ಯಾಟರ್ನ್ ಇನ್ ದಿಸ್ ನೆಕ್ಸ್ಟ್ ಇಯರ್ ಅಂಡ್ ವಾಟ್ ಟೈಪ್ ಆಫ್ ದಿ ಕ್ರಾಪ್ಸ್ ದೇ ಕ್ಯಾನ್ ಗ್ರೋ ಇಫ್ ದ ಫಾರ್ಮರ್ಸ್ ಆಫ್ ಇಂಡಿಯನ್ ಕ್ಯಾನ್ ಲಿಂಕ್ ವಿತ್ ದಿ ರೇನ್ ಪ್ಯಾಟರ್ನ್ ಅಂಡ್ ಕ್ರಾಪ್ ಪ್ಯಾಟರ್ನ್ ಸೊ ದ ರಿಡ್ಯೂಸ್ ಯೂಸ್ ದ ವಾಟರ್ ಫಾರ್ ಅಗ್ರಿಕಲ್ಚರ್. ಸೊ ನೌ ದ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ದ ಸ್ಕೇರ್ಸಿಟಿ ಆಫ್ ವಾಟರ್ ಅಂಡ್ ಫ್ಲಡ್ ಆಫ್ ವಾಟರ್ ಸೊ ದ ಬೋತ್ ಡಿಸಾಸ್ಟರ್ ಸರ್ಪ್ಲಸ್ ಆರ್ ಸ್ಕೇರ್ಸಿಟಿ ಆಫ್ ವಾಟರ್ ಇನ್ ಅಗ್ರಿಕಲ್ಚರ್. ನೌ ಮೋರ್ ದನ್ 84% ವಾಟರ್ ವಿ ಆರ್ ಯೂಸಿಂಗ್ ಫ್ರಮ್ ಗ್ರೌಂಡ್ ವಾಟರ್. ಸೊ ಇಫ್ ವಿ ಕ್ಯಾನ್ ಲಿಂಕ್ ದ ಕ್ರಾಪ್ ಪ್ಯಾಟರ್ನ್ ವಿತ್ ರೇನ್ ಪ್ಯಾಟರ್ನ್ ವಿ ಕ್ಯಾನ್ ರಿಡ್ಯೂಸ್ ದ ವಾಟರ್ ಯೂಸ್ ಇನ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಯು ನೋ ಯೋರ್ ಕರ್ನಾಟಕ ಇಸ್ ರಿಯಲಿ ರಿಯಲಿ ಫೇಸಿಂಗ್ ದ ಫ್ಯೂಚರ್ ಚಾಲೆಂಜಸ್ ಫಾರ್ ಅಗ್ರಿಕಲ್ಚರ್ ಇಸ್ ಎ ಗ್ರೌಂಡ್ ವಾಟರ್ ದ ಸ್ಕೇರ್ಸಿಟಿ ಆಫ್ ದಿ ಗ್ರೌಂಡ್ ವಾಟರ್ ಆರ್ ಡಿಸ್ಚಾರ್ಜ್ ದ ಗ್ರೌಂಡ್ ವಾಟರ್ ಇಸ್ ಎ ವೆರಿ ಹೈ ಲೆವೆಲ್. ಕೃಷಿ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಡಾ ಪಿಎಚ್ ರಾಮಾಂಜನಿಗೌಡ ಅವರು ಮಾತನಾಡಿ, ರೈತರಿಗೆ ಕೃಷಿ ತಾಂತ್ರಿಕತೆ ಲಭ್ಯವಿದೆ, ಆದರೆ ಕೃಷಿ ಮಾರುಕಟ್ಟೆ ಸುಲಲಿತವಾಗಿಲ್ಲ. ಆದ್ದರಿಂದ ರೈತರು ಸಂಸ್ಕರಣೆಗೆ ಒತ್ತು ನೀಡಬೇಕು, ಮಾರುಕಟ್ಟೆ ಆಧಾರಿತ ಕೃಷಿ ಮಾಡಬೇಕು, ಸಮಗ್ರ ಕೃಷಿಯನ್ನ ಅನುಸರಿಸಬೇಕು ಎಂದರು. ಇವತ್ತಿನ ದಿವಸ ರೈತರಿಗೆ ಈ ಕೃಷಿ ತಾಂತ್ರಿಕತೆ ಬಹಳಷ್ಟು ಸಿಗ್ತಾ ಇದೆ. ಕೃಷಿಯಲ್ಲಿ ಬಹಳಷ್ಟು ತಳಿಗಳ ಅಭಿವೃದ್ಧಿ ಇರ್ಬೋದು, ಯಂತ್ರೋಪಕರಣಗಳ ಅಭಿವೃದ್ಧಿ ಇರ್ಬೋದು, ಬಹಳಷ್ಟು ಮುಂದುವರೆದಿದ್ದಾರೆ. ಆದರೆ ಕೃಷಿ ಮಾರುಕಟ್ಟೆ ನಮ್ಮ ದೇಶದಲ್ಲಿ ಸುಲಲಿತವಾಗಿಲ್ಲ. ಅದರಿಂದ ಇದು ಬಹಳ ತೊಂದರೆ ಆಗಿದೆ. ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟು ನಾವು ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಇವತ್ತಿನ ದಿವಸ ರೈತರು ಯಾವುದೇ ಒಂದು ಬೆಳೆ ಬೆಳಿಬೇಕಾದರೆ ಮುಂದಾಲೋಚನೆ ಇರಬೇಕು. ಇವತ್ತಿನ ದಿವಸ ನಾವು ಈರುಳ್ಳಿ ಬೆಳೆದ್ರೆ ಅದಕ್ಕೆ ಮುಂದೆ ಯಾವ ದಿನದಲ್ಲಿ ನಾವು ಇದು ಕೊಯ್ಲೋತ್ತರ ಮಾಡಬೇಕಾಗುತ್ತೆ, ಆ ದಿನಗಳಲ್ಲಿ ನಮಗೆ ಅದಕ್ಕೆ ಬೆಲೆ ಸಿಗುತ್ತಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ಕೋಬೇಕು. ಇವತ್ತಿನ ದಿವಸ ನಾವು ನೋಡ್ತೀವಿ ಕೋಲಾರ ಚಿಂತಾಮಣಿ ಜಿಲ್ಲೆಗಳಲ್ಲಿ ಬೇಕಾದಷ್ಟು ಟೊಮ್ಯಾಟೊ ಬೆಳೆ ಬೆಳೀತಾರೆ. ಎಲ್ಲರೂ ಒಂದೇ ಸಾರಿ ಬೆಳೆದು ಆ ಬೆಳೆಗಳ ಬೆಲೆಗಳು ಕುಗ್ಗಿ ಆ ರೈತರು ಆ ಬೆಳೆಗಳನ್ನು ಮಾರಾಟಕ್ಕೆ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ದಿವಸ ಈಗ ಮಾವಿನ ಬೆಳೆ ನೋಡಿ, ಈಗ ಯಾವ ಮಾವಿಗೆ ಒಳ್ಳೆ ಬೆಲೆ ಇದ್ದಿದ್ದರಿಂದ ಈಗ ಎಲ್ಲ ಕಡೆಯೂ ಮಾವು ಹಾಕಿದ್ದಾರೆ. ಇವತ್ತಿನ ಲಾಸ್ಟ್ ಹೋದ ವರ್ಷದಲ್ಲಿ ಮಾವು ಬೆಳೆ ಎಷ್ಟು ಹೆಚ್ಚಾಯಿತು ಅಂದರೆ ಮಾವು ಅವ್ರು ಮಾರೋದಕ್ಕೆ ಆಗಲಿಲ್ಲ. ಅದರಿಂದ ಆಲ್ಟರ್ನೇಟ್ ಕ್ರಾಪ್ಸ್ ಯಾವುದಿದೆ ಅದನ್ನು ಸಂಸ್ಕರಣೆ ಮಾಡಿ ಇಡೋಂಥ ಗೋಡಂಬಿ ಇರ್ಬೋದು, ಬೇರೆ ಯಾವುದೇ ಒಂದು ಕೃಷಿ ಅಂಥವುಗಳನ್ನು ನಾವು ಅನುಕರಣೆ ಮಾಡಬೇಕಾಗುತ್ತೆ. ಆಧುನಿಕ ಕೃಷಿ ತಂತ್ರಜ್ಞಾನ ಅಳವಡಿಸ್ಕೊಡ್ಬೇಕು ಮತ್ತು ರೈತರು ಬುದ್ಧಿವಂತರಾಗಿ ನಮ್ಮ ಮಾರುಕಟ್ಟೆಗೆ ತಕ್ಕಂಗೆ ಬೆಳೆಗಳನ್ನ ಬೆಳಿಬೇಕು. ಸುಮ್ಮನೆ ಯಾವುದೋ ಒಂದು ಬೆಳೆ ನಾವು ಏನೋ ಯಾವುದೋ ಒಂದು ಒಳ್ಳೆ ತಳಿ ಇದೆ ಅಂತ ಅಂದ್ಬಿಟ್ಟು ಬೆಳೆ ಬೆಳೆದರೆ ಅದಕ್ಕೆ ಬೆಲೆಗಳ ನಿಮಗೆ ಸಿಗೋದಿಲ್ಲ. ಅದರಿಂದ ರೈತರು ಬಹಳಷ್ಟು ಕಷ್ಟಪಡಬೇಕಾಗುತ್ತೆ ಮತ್ತು ಆಧಾರ ಅಂತೂ ದ್ವಿಗುಣಗಳೋದಿಲ್ಲ. ಅದೇ ತರಹ ಸಮಗ್ರ ಕೃಷಿಯನ್ನು ನಾವು ಇವತ್ತಿನ ದಿವಸ ಪುರಸ್ಕೃತ ಈಗ ರೈತ ಮಹಿಳೆಯರು ರೈತ ಮಾನಿಯರು ಏನಿದ್ರು ಅವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ಇವರು ಅವರೆಲ್ಲರೂ ಸಮಗ್ರ ಕೃಷಿಯನ್ನು ಪಾಲನೆ ಮಾಡ್ತಾ ಇರೋದ್ರಿಂದ ಅವರಿಗೆ ಆದಾಯ ದ್ವಿಗುಣಗೊಂಡಿದೆ ಮತ್ತು ಅವರು ಅದರಿಂದ ಬಹಳಷ್ಟು ಲಾಭ ಪಡೀತಾ ಇದ್ದಾರೆ. ನಾನು ಹೇಳೋದು ಸಮಗ್ರ ಕೃಷಿಯಲ್ಲಿ ತಾವು ತೊಡಗಿಸ್ಕೋಬೇಕು. ಆಮೇಲೆ ಎಲ್ಲಾ ಪುರಸ್ಕೃತರಿಗೂ ನನ್ನ ಅಭಿನಂದನೆಗಳು. ನಮಸ್ಕಾರ. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಾತನಾಡಿ, ಕೃಷಿ ತಂತ್ರಜ್ಞಾನಗಳನ್ನು ರೈತ ಬಾಂಧವರು ಅಳವಡಿಸಿಕೊಂಡು ಅಭಿವೃದ್ಧಿ ಸಾಧಿಸಬೇಕು ಎಂದು ಮನವಿ ಮಾಡಿದರು. ರೈತರ ಆದಾಯ ಹೆಚ್ಚಳಕ್ಕೆ 7 ಸೂತ್ರಗಳನ್ನು ಅನುಸರಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಇವತ್ತು ನಮ್ಮ ಒಂದು ಘೋಷವಾಕ್ಯ ಏನಿದೆ, ಡಬ್ಲಿಂಗ್ ದಿ ಫಾರ್ಮರ್ ಇನ್ಕಮ್, ಅಂದ್ರೆ ರೈತರ ಒಂದು ಆದಾಯವನ್ನ ದ್ವಿಗುಣಗೊಳಿಸಲಿಕ್ಕೆ ತಂತ್ರಜ್ಞಾನಗಳನ್ನು ಬಳಸಬೇಕು, ಹೊಸ ಹೊಸ ತಂತ್ರಜ್ಞಾನಗಳನ್ನ. ಈ ಒಂದು ನಿಟ್ಟಿನಲ್ಲಿ ಸ್ಮಾರ್ಟ್ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ನಾವು 7 ಸೂತ್ರಗಳನ್ನ ನಾವು ಇಟ್ಕೊಂಡಿದ್ದೇವೆ. ಒಂದು, ಇಳುವರಿಯನ್ನ ಹೆಚ್ಚಿಗೆ ಮಾಡತಕ್ಕಂಥದ್ದು. ಎರಡನೇದು ಜಾನುವಾರುಗಳ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಮೂರನೇದು ನಮ್ಮಲ್ಲಿ ಏನು ಸಂಪನ್ಮೂಲಗಳಿದೆ ಅದನ್ನು ಅತಿ ಚೊಕ್ಕವಾಗಿ ವೇಸ್ಟ್ ಆಗದಂತೆ ಬಳಸ್ತಕ್ಕಂಥದ್ದು, ಮತ್ತು ಬೆಳೆ ಸಾಂದ್ರತೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಮತ್ತು ರೈತರ ಉತ್ಪನ್ನಗಳ ನೈಜ ದರ ದೊರಕತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದಾಗಲೇ ನಾವು ನಮ್ಮ ಒಂದು ಇನ್ಕಮನ್ನು ಡಬಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆಲ್ಲ ನಾವು ಈ ಒಂದು ನಾನು ಏನು ಹೇಳಿದೆ ಈ 7 ಸೂತ್ರಗಳು, ಅದಕ್ಕೆ ತಕ್ಕಂತೆ ನಾವು ಇಲ್ಲಿ ಸಾಕಷ್ಟು ವಸ್ತು ಪ್ರದರ್ಶನಗಳನ್ನು ಅಂದು ಪ್ರಾತ್ಯಕ್ಷಿಕೆಗಳನ್ನು ಇಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮ ತಜ್ಞರು ಸಹ ಇದ್ದಾರೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದು ತಮ್ಮ ಒಂದು ಆದಾಯವನ್ನು ದ್ವಿಗುಣಗೊಳಿಸ್ಕೊಳ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಮಾಹಿತಿ ಕೇಂದ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ, ಮತ್ತು ಈ ಒಂದು ಇದರಲ್ಲೂ ಸಹ ಚರ್ಚಾಗೋಷ್ಠಿ ಇದೆ. ಸೊ ಈ ನಿಟ್ಟಿನಲ್ಲಿ ರೈತರು ಸಹ ಅದರ ಲಾಭವನ್ನು ಪಡಿಬೇಕು ಅಂತ ಹೇಳ್ತಾ ನಾವು ಈ ಒಂದು 4 ದಿವಸ ಏನು ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಚರ್ಚೆ ರೈತರಿಂದ ರೈತರಿಗೆ ಮತ್ತು ತಜ್ಞರಿಂದ ಸಾಕಷ್ಟು ವಿಚಾರಗೋಷ್ಠಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಲಾಭವನ್ನು ಪಡಿತೀರಾ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಹೊರತಂದಿರುವ ನೂತನ 10 ತಳಿಗಳು ಮತ್ತು 38 ಕೃಷಿ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಲಾಯಿತು. ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿಯಲ್ಲಿ ನಾಳೆ ಬೆಳಗ್ಗೆ 10:30-12:00 ಕೃಷಿಯಲ್ಲಿ ನವೋದ್ಯಮಗಳು, ಅವಕಾಶಗಳು ಮತ್ತು ಸವಾಲು, ಹಾಗೂ ಶನಿವಾರ ಬೆಳಗ್ಗೆ 10:30-12:00 ಕೊಯ್ಲೋತ್ತರ ಕೃಷಿ, ಕೃಷಿಕರ ಆದಾಯ ವೃದ್ಧಿ, ಮತ್ತು ಭಾನುವಾರ ಬೆಳಗ್ಗೆ 10:30-12:00 ನಗರ ಕೃಷಿ, ಉತ್ತಮ ಆರೋಗ್ಯ ಮತ್ತು ಸ್ವಚ್ಛ ಪರಿಸರ ಎನ್ನುವಂತಹ ವಿಷಯಗಳ ಬಗ್ಗೆ ಚರ್ಚಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮನೆಗಳಲ್ಲಿ ಬೆಳೆಯಬಹುದಾದ ಔಷಧಿ ಸಸ್ಯಗಳ ಬಗ್ಗೆ ಕಿರುಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ವೇದಿಕೆಯಲ್ಲಿ ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಉಮಾಶಂಕರ್, ಕೃಷಿ ಇಲಾಖೆಯ ನಿರ್ದೇಶಕರಾದ ಬಿವೈ ಶ್ರೀನಿವಾಸ್ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಕೃಷಿ ಮೇಳದಲ್ಲಿ ರೈತರು, ಕೃಷಿ ವಿಜ್ಞಾನಿಗಳು, ವಿಸ್ತರಣಾ ಕಾರ್ಯಕರ್ತರು, ಕೃಷಿ ವಿಶ್ವವಿದ್ಯಾನಿಲಯದ ಅಧ್ಯಾಪಕರು, ಬೋಧಕರು ಹಾಗೂ ಇತರ ಸಿಬ್ಬಂದಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ವೈಜಿ ಷಡಕ್ಷರಿಯವರ ವಂದನಾರ್ಪಣೆಯೊಂದಿಗೆ ಉದ್ಘಾಟನಾ ಸಮಾರಂಭ ಮುಕ್ತಾಯವಾಯಿತು. ಕೃಷಿ ಮೇಳ ಕುರಿತ ಬಾನುಲಿ ವರದಿಯನ್ನು ಇದುವರೆಗೆ ಆಲಿಸಿದಿರಿ. ಪ್ರಸ್ತುತಿ ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳಿ ಕಾಂಪೋಸ್ಟ್ ತಯಾರಿಕಾ ವಿಧಾನಗಳ ಕುರಿತ ಮಾಹಿತಿ. ಕಾಂಪೋಸ್ಟು ಒಂದು ಸಾವಯವ ಗೊಬ್ಬರ, ಮುಖ್ಯವಾಗಿ ಈ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ಕಾಂಪೋಸ್ಟನ್ನು ನಾವು ತಯಾರಿಸ್ಕೋಬೋದು. ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ಕಾಂಪೋಸ್ಟೀಕರಣ ಅಂತ ಕರೀತಾರೆ. ಇದು ಅನೇಕ ಗುಂಪಿಗೆ ಸೇರಿರುವಂಥ ಸೂಕ್ಷ್ಮಜೀವಿಗಳ ಮುಖಾಂತರ ನಡೆಯುವಂಥ ಸಾವಯವ ವಸ್ತುಗಳ ಕಳುವಿಕೆಯ ಒಂದು ಕ್ರಿಯೆ. ಈ ಕ್ರಿಯೆಯಿಂದ ಸಂಕೀರ್ಣ ಸಾವಯವ ವಸ್ತುಗಳು ವಿಭಜನೆಯಾಗಿ ಸರಳ ರೂಪಕ್ಕೆ ಬರ್ತವೆ. ಇದು ಹ್ಯೂಮಸ್ ಸಾಮಗ್ರಿಯಾಗಿ ಮಾರ್ಪಾಟಾಗುತ್ತೆ. ಈ ಹ್ಯೂಮಸ್ಸು ಕಪ್ಪು ಬಣ್ಣವನ್ನು ಹೊಂದಿರುತ್ತೆ. ಇದು ಸಾವಯವ ಪದಾರ್ಥಗಳ ಒಂದು ಸ್ಥಿರ ಭಾಗ ಆಗಿರುತ್ತೆ. ಸಾಮಾನ್ಯವಾಗಿ ಈ ರೀತಿ ಮಾಗದಂಥ ಕಾಂಪೋಸ್ಟ್ ಗೊಬ್ಬರದ ಇಂಗಾಲ ಮತ್ತು ಸಾರಜನಕದ ಅನುಪಾತ 10:1-12:1 ಇರುತ್ತೆ. ಕಾಂಪೋಸ್ಟನ್ನು ತಯಾರಿಸೋದ್ರಲ್ಲಿ ಹಲವಾರು ಪದ್ಧತಿಗಳು ಇದ್ದಾವೆ. ಅದರಲ್ಲಿ ಮೊದಲನೇ ಪದ್ಧತಿ ಇಂದೂರ್ ಪದ್ಧತಿ. ಇದು ವಾತಾವರಣದಲ್ಲಿ ಲಭ್ಯ ಇರುವಂಥ ಆಮ್ಲಜನಕವನ್ನು ಸೂಕ್ಷ್ಮಜೀವಿಗಳು ಬಳಸಿಕೊಂಡು ಜೈವಿಕ ಬದಲಾವಣೆಯನ್ನು ಮಾಡಿಕೊಂಡಿರುವಂಥ ಒಂದು ಮೊದಲನೇ ಪದ್ಧತಿ. ಇಲ್ಲಿ ಬಳಸುವಂಥ ಸಾವಯವ ವಸ್ತುಗಳು ಸಸ್ಯ ಹಾಗೂ ಬೆಳೆಯ ತ್ಯಾಜ್ಯ ವಸ್ತುಗಳು, ದನಕರುಗಳ ಸಗಣಿ, ಕೊಟ್ಟಿಗೆಯ ಕಸಕಡ್ಡಿಗಳು ಮತ್ತು ಒಲೆಬೂದಿ. ದನಗಳ ಸಗಣಿ ಈ ಕಾಂಪೋಸ್ಟ್ ಕ್ರಿಯೆಯಲ್ಲಿ ವೇಗವರ್ಧಕವಾಗಿ ಬಳಕೆಯಾಗುತ್ತೆ. ಕಾಂಪೋಸ್ಟ್ ಗುಂಡಿಗಳು 1.6 ರಿಂದ 1.8 ಮೀಟರ್ ಅಗಲ, 0.9 ಮೀಟರ್ ಆಳ, ಹಾಗೆಯೇ ಸಾವಯವ ವಸ್ತುಗಳು ದೊರೆಯುವಂಥ ಆಧಾರದ ಮೇಲೆ ಉದ್ದ 3 ರಿಂದ 10 ಮೀಟರ್ವರೆಗೂ ನಾವು ಮಾಡ್ಕೋಬಹುದು. ಗುಂಡಿಗಳನ್ನು ತುಂಬುವಾಗ ಮೊದಲು ದನಕರುಗಳ ಕೊಟ್ಟಿಗೆಯಿಂದ ತಂದಂಥ ತ್ಯಾಜ್ಯ ವಸ್ತುಗಳನ್ನು ದಪ್ಪವಾದ ಹಾಸಿಗೆಯಾಗಿ ಬಳಸ್ಕೋಬೇಕಾಗತ್ತೆ. ಅದರ ಮೇಲೆ ಕಟ್ಟಿಗೆ ಬೂದಿ, ಆನಂತರ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹರಡಬೇಕು. ಆನಂತರ ದನಗಳ ಸಗಣಿ ಮತ್ತು ಮಣ್ಣಿನ ಎರಡು ಪದರಗಳನ್ನು ಸಮರೂಪವಾಗಿ ಹರಡಬೇಕಾಗತ್ತೆ. ಈ ರೀತಿಯ ಪದರಗಳನ್ನು ಸುಮಾರು 1 ಮೀಟರ್ ಎತ್ತರದವರೆಗೆ ಹಾಕ್ತಾ ಹೋಗಬೇಕು. ಗುಂಡಿಯ ಕೊನೆಯ ಭಾಗದಲ್ಲಿ 1 ಮೀಟರ್ನಷ್ಟು ಸ್ಥಳವನ್ನು ಗೊಬ್ಬರವನ್ನು ತಿರುವು ಹಾಕೋದಕ್ಕೆ ಮತ್ತು ಮಿಶ್ರ ಮಾಡೋದಕ್ಕೆ ಉಪಯೋಗಿಸೋದಕ್ಕೆ ನಾವು ಬಿಡಬೇಕು. ಗುಂಡಿ ತುಂಬಿದ 15 ದಿವಸಗಳಲ್ಲಿ ಮೊದಲನೇ ಸಾರಿ ತಿರುವು ಹಾಕಬೇಕಾಗತ್ತೆ. ಆನಂತರ 15 ದಿನಗಳ ಮೇಲೆ ಎರಡನೇ ಸಾರಿ ಮತ್ತು 2 ತಿಂಗಳ ನಂತರ 3ನೇ ಸಾರಿ ತಿರುವು ಹಾಕಿ ಮತ್ತೆ 1 ತಿಂಗಳು ಕಳೆಯೋದಕ್ಕೆ ಬಿಡಬೇಕಾಗತ್ತೆ. ಆಗಾಗ್ಗೆ ಮೇಲುಭಾಗದಲ್ಲಿ ನೀರನ್ನು ಚಿಮುಕಿಸೋದು ಬಹಳ ಅವಶ್ಯಕ. ಸುಮಾರು 4 ತಿಂಗಳಲ್ಲಿ ಕಾಂಪೋಸ್ಟು ಸಿದ್ಧವಾಗತ್ತೆ. ಮುಖ್ಯವಾಗಿ ಇಲ್ಲಿ ನಾವು ಸಸ್ಯ ಮತ್ತು ಬೆಳೆಗಳ ತ್ಯಾಜ್ಯ ವಸ್ತುಗಳನ್ನು ಬಳಸ್ಕೋಬೋದು. ದನಕರುಗಳ ಸಗಣಿಯನ್ನು ವೇಗವರ್ಧಕವಾಗಿ ಬಳಸ್ಕೋಬೇಕಾಗತ್ತೆ. ಗಂಜಲಯುಕ್ತ ಮಣ್ಣು ಮತ್ತು ಬೂದಿಯನ್ನು ಕೂಡ ಬಳಸ್ಕೋಬೇಕಾಗತ್ತೆ. ಇನ್ನೊಂದು ಪದ್ಧತಿ ಬೆಂಗಳೂರು ಪದ್ಧತಿ ಅಂತ. ಈ ಪದ್ಧತಿನಲ್ಲಿ 3 ರಿಂದ 10 ಮೀಟರ್ ಉದ್ದ, 2 ಮೀಟರ್ ಅಗಲ ಮತ್ತು 1 ಮೀಟರ್ ಆಳ ಇರುವಂಥ ಕಂದಕಗಳನ್ನು ತೊಡಬೇಕಾಗತ್ತೆ. ಈ ಕಂದಕದ ಕೆಳಭಾಗದಲ್ಲಿ ಅನೇಕ ಬಗೆಯ ಸಸ್ಯ ತ್ಯಾಜ್ಯ ವಸ್ತುಗಳನ್ನು ದಪ್ಪ ಪದರವಾಗಿ ಹರಡಿ ನೀರನ್ನು ಚಿಮುಕಿಸಬೇಕಾಗತ್ತೆ. ಆನಂತರ ದನಕರುಗಳ ಸಗಣಿ ಮತ್ತು ಈ ಮೂತ್ರಯುಕ್ತವಾದಂಥ ರಾಡಿಯನ್ನು ದಪ್ಪವಾಗಿ ಪದರಗಳಲ್ಲಿ ಹಾಕಬೇಕಾಗತ್ತೆ. ಅದರ ಮೇಲೆ 2 ರಿಂದ 5 ಮಿಲಿಮೀಟರ್ ದಪ್ಪವಾಗಿ ಮಣ್ಣನ್ನು ಹಾಕಬೇಕಾಗತ್ತೆ. ಈ ಕ್ರಮವನ್ನು ಭೂಮಿಯಿಂದ 45 ರಿಂದ 60 ಸೆಂಟಿಮೀಟರ್, ಅಂದರೆ 1.5 ಅಡಿಯಿಂದ 2 ಅಡಿ ಮೇಲೆ ಬರೋ ರೀತಿಯಲ್ಲಿ ನಾವು ಪುನರಾವರ್ತಿಸಬೇಕಾಗತ್ತೆ. ಕೊನೆಯಲ್ಲಿ ಮಣ್ಣಿನ ರಾಡಿಯಿಂದ 2 ಅಂಗುಲ ದಪ್ಪ ಮತ್ತೆ ನಾವು ಹಾಕಿ ಮುಚ್ಚಬೇಕಾಗತ್ತೆ. ಗುಂಡಿ ತುಂಬಿದ ಮೇಲೆ 1 ವಾರದ ಕಾಲ ಗಾಳಿಯ ಆಶ್ರಯದಲ್ಲಿ, ಆನಂತರ ಗಾಳಿಯ ಒಂದು ಆಶ್ರಯ ಇಲ್ಲದಲೆ ಸೂಕ್ಷ್ಮಜೀವಿಗಳ ಕ್ರಿಯೆಯಿಂದ ಸಾವಯವ ವಸ್ತುಗಳು ಕಳೀತವೆ. ಇಲ್ಲಿ ತಿರುವು ಹಾಕುವಂಥ ಮತ್ತು ನೀರನ್ನು ಚಿಮುಕಿಸುವಂಥ ಅಗತ್ಯ ಇರೋದಿಲ್ಲ. ಗುಂಡಿಯಲ್ಲಿ ನಾವು ಸ್ಥಳವನ್ನು ಬಿಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಇದು ಮಳೆ ಕಡಿಮೆ ಆಗುವಂಥ ಪ್ರದೇಶಗಳಿಗೆ, ಹಾಗೆಯೇ ನಗರ ಪ್ರದೇಶಗಳಲ್ಲಿ ಕಾಂಪೋಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂಥ ಪದ್ಧತಿ. ಆದರೆ ಕಾಂಪೋಸ್ಟ್ ಆಗುವಂಥ ಕಾಲಾವಧಿ ಮಾತ್ರ ಹೆಚ್ಚಾಗಿರುತ್ತೆ, 8 ರಿಂದ 9 ತಿಂಗಳು ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ನಾವು ನಗರ ತ್ಯಾಜ್ಯ ವಸ್ತುಗಳು, ಮನುಷ್ಯರ ತ್ಯಾಜ್ಯ ಮತ್ತು ಮಣ್ಣನ್ನು ಇಲ್ಲಿ ಬಳಸ್ಕೊಂಡು ಈ ಒಂದು ಬೆಂಗಳೂರು ಪದ್ಧತಿಯಲ್ಲಿ ಕಾಂಪೋಸ್ಟನ್ನು ತಯಾರಿಸ್ಕೋಬೋದು. ಇನ್ನೊಂದು ಪದ್ಧತಿ ನಾಡೆಪ್ ಪದ್ಧತಿ ಅಂತ. ಇದು ಇಟ್ಟಿಗೆ ಅಥವಾ ಸ್ಥಳೀಯವಾಗಿ ಲಭ್ಯವಿರುವಂಥ ವಸ್ತುಗಳನ್ನು ಬಳಸ್ಕೊಂಡು ತೊಟ್ಟಿಯನ್ನು ಕಟ್ಕೋಬೇಕಾಗತ್ತೆ. ಈ ತೊಟ್ಟಿ ಅಳತೆ ಸುಮಾರು 3 ರಿಂದ 4 ಮೀಟರ್ ಉದ್ದ, 2 ಮೀಟರ್ ಅಗಲ ಮತ್ತು 1 ರಿಂದ 2 ಮೀಟರ್ ಎತ್ತರ ಇರಬೇಕಾಗತ್ತೆ. ಗೋಡೆಯನ್ನು ಕಟ್ಟುವಾಗ ಅಲ್ಲಲ್ಲಿ 15 ಸೆಂಟಿಮೀಟರ್ ಸುತ್ತಳತೆಯ ಕಿಂಡಿಗಳನ್ನು ಬಿಟ್ಟು ಕಟ್ಟೋದ್ರಿಂದ ತೊಟ್ಟಿ ಒಳಗಡೆ ಗಾಳಿ ಸಂಚಾರಕ್ಕೆ ಅನುಕೂಲವಾಗುತ್ತೆ. ಸೂಕ್ಷ್ಮಜೀವಿಗಳು ಗಾಳಿಯಲ್ಲಿ ಲಭ್ಯವಿರುವಂಥ ಆಮ್ಲಜನಕವನ್ನು ಬಳಸ್ಕೊಂಡು ಸಾವಯವ ವಸ್ತುಗಳನ್ನು ಕಾಂಪೋಸ್ಟ್ ಆಗಿ ಪರಿವರ್ತಿಸ್ತವೆ. ಈ ತೊಟ್ಟಿನಲ್ಲಿ 15 ಸೆಂಟಿಮೀಟರ್ ದಪ್ಪದ ಕೃಷಿ ತ್ಯಾಜ್ಯ ವಸ್ತುಗಳು, ಅಂದರೆ ಕೊಯ್ಲು ನಂತರ ಬರುವಂಥ ತ್ಯಾಜ್ಯಗಳು, ಕಸಕಡ್ಡಿಗಳು, ಹುಲ್ಲುಗಿಡದ ಎಲೆಗಳು, ಕಳೆಗಳು, ಇವುಗಳನ್ನು ಮೊದಲೇ ಪದರವಾಗಿ ಹರಡ್ಕೋಬೇಕಾಗತ್ತೆ. ಇದರ ಮೇಲೆ ಗೋಬರ್ ಗ್ಯಾಸ್ ಬಗ್ಗಡ ಅಥವಾ ಸಗಣಿ ಬಗ್ಗಡವನ್ನು ಹಾಕಬೇಕಾಗತ್ತೆ. ಅಂದರೆ ಈ ಬಗ್ಗಡವನ್ನು ನಾವು ಮಾಡ್ಕೋಬೇಕಾದ್ರೆ 4 ರಿಂದ 5 ಕಿಲೋಗ್ರಾಂನಷ್ಟು ಸಗಣಿಯನ್ನು 125 ರಿಂದ 150 ಲೀಟರ್ ನೀರಿನಲ್ಲಿ ಕರಗಿಸ್ಕೊಂಡು ಮಾಡಿಕೊಂಡು ಆನಂತರ ಬಳಸ್ಕೋಬೇಕಾಗತ್ತೆ. ಆನಂತರ 4 ರಿಂದ 5 ಮಂಕರಿಯಷ್ಟು ಮಣ್ಣನ್ನು 3ನೇ ಪದರವಾಗಿ ಹರಡಬೇಕಾಗತ್ತೆ. ಈ ರೀತಿ ಪದರಗಳನ್ನು ತೊಟ್ಟಿಯ ಅಂಚಿನ ಮೇಲೆ ಸುಮಾರು 1 ರಿಂದ 1.5 ಅಡಿ ಎತ್ತರದವರೆಗೆ ಗುಡಿಸಲು ಮಾದರಿಯಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಸಗಣಿ ಬಳಕೆ ಕಡಿಮೆ ಇರುತ್ತೆ, ಅನಿಲ ಹೊರಗಡೆ ಬರದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆಯೇ 15 ರಿಂದ 20 ದಿವಸಗಳ ನಂತರ ಈ ಸಾವಯವ ವಸ್ತುಗಳ ಮಟ್ಟ ಕುಸಿಯೋದ್ರಿಂದ ಮತ್ತೊಮ್ಮೆ ತುಂಬಿ ಕಳೆಯೋದಕ್ಕೆ ಬಿಡಬೇಕಾಗತ್ತೆ. ನೀರನ್ನು ಚಿಮುಕಿಸುವಂಥ ಅಥವಾ ಗೊಬ್ಬರವನ್ನು ತಿರುಗುಹಾಕುವಂಥ ಅವಶ್ಯಕತೆ ಈ ನಾಡೆಪ್ ಪದ್ಧತಿಯಲ್ಲಿ ಇರೋದಿಲ್ಲ. ಸುಮಾರು 3.5-4 ತಿಂಗಳ ಕಾಲಾವಧಿಯಲ್ಲಿ ಕಾಂಪೋಸ್ಟು ತಯಾರಾಗುತ್ತೆ. ಮುಖ್ಯವಾಗಿ ಇಲ್ಲಿ ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬಳಸ್ಕೋಬೇಕು. ಸಗಣಿ, ಮಣ್ಣು ಮತ್ತು ನೀರಿನ ಅವಶ್ಯಕತೆ ಕೂಡ ಇಲ್ಲಿ ಇರುತ್ತೆ. ಇನ್ನು ಇತ್ತೀಚೆಗೆ ಈ ತೊಟ್ಟಿ ಪದ್ಧತಿ ಅಥವಾ ಜಪಾನ್ ಪದ್ಧತಿಯನ್ನು ನಾವು ಕಾಂಪೋಸ್ಟ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದೇವೆ. ಈ ಕ್ರಮದಲ್ಲಿ ಗುಂಡಿಗಳ ಬದಲು ಕಲ್ಲು ಚಪ್ಪಡಿಯನ್ನು ಬಳಸಿ ತೊಟ್ಟಿ ಆಕಾರದಲ್ಲಿ ರಚಿಸ್ಕೊಳ್ಬೋದು. ಆಯ್ಕೆ ಮಾಡಿಕೊಂಡಂಥ ಸ್ಥಳದಲ್ಲಿ 45-50 ಸೆಂಟಿಮೀಟರ್ ಆಳದ ಕಂದಕವನ್ನು ತಕ್ಕೋಬೇಕಾಗತ್ತೆ. ಸುಮಾರು 4-10 ಮೀಟರ್ ಉದ್ದ ಇರಬೇಕಾಗತ್ತೆ, 2 ಮೀಟರ್ ಅಗಲ ಇರಬೇಕಾಗತ್ತೆ. ಅದರಲ್ಲಿ 1.5-1.8 ಮೀಟರ್ ಎತ್ತರದ ಚಪ್ಪಡಿಗಳನ್ನು ನಿಲ್ಲಿಸ್ಕೋಬೇಕು. 2 ಚಪ್ಪಡಿಗಳ ನಡುವೆ 3-5 ಸೆಂಟಿಮೀಟರ್ನಷ್ಟು ಸಂದು ಇರುವಂತೆ ನೋಡ್ಕೋಬೇಕಾಗತ್ತೆ. ಇದನ್ನು ಉತ್ತರ ದಕ್ಷಿಣಾಭಿಮುಖವಾಗಿ ನಿಲ್ಲಿಸೋದ್ರಿಂದ ಗಾಳಿಯ ಸಂಚಾರ ಚೆನ್ನಾಗಿರುತ್ತೆ. ಚಪ್ಪಡಿಗಳು ಬಿಗಿಯಾಗಿ ನಿಲ್ಲುವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಒಂದು ವೇಳೆ ಕಲ್ಲು ಚಪ್ಪಡಿ ಬಳಸಿ ತೊಟ್ಟಿಗಳನ್ನು ನಿರ್ಮಿಸೋದಕ್ಕೆ ಹಣದ ಕೊರತೆ ಇದ್ದರೆ ಸರ್ವೆ ಮರ ಅಥವಾ ಬಿದಿರಿನ ದೆಬ್ಬೆಗಳು, ಅಡಕೆ ಮರ ಇವುಗಳನ್ನು ನಾವು ಬಳಸಿಕೊಂಡು ತೊಟ್ಟಿಗಳನ್ನು ನಿರ್ಮಿಸ್ಕೋಬೋದು. ಜೊತೆಗೆ ಸ್ಥಳೀಯವಾಗಿ ಲಭ್ಯವಿರುವಂಥ ಮರಮುಟ್ಟುಗಳನ್ನು ಕೂಡ ಬಳಸ್ಕೋಬೋದು. ತೊಟ್ಟಿಯ ಕೆಳಭಾಗವನ್ನು ದಮ್ಮಸ್ ಮಾಡಿಕೊಂಡು ಚೆನ್ನಾಗಿ ಕುಟ್ಟೋದ್ರ ಮೂಲಕ ಕೆಳಭಾಗದ ಭೂಮಿಯನ್ನು ಗಟ್ಟಿಯಾಗೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಸಗಡಿಯನ್ನು ನೀರಿನಲ್ಲಿ ಚೆನ್ನಾಗಿ ಕರಡಿಕೊಂಡು ತೆಳುವಾಗಿ ಕೆಳಭಾಗವನ್ನು ಸಾರಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಸಾವಯವ ವಸ್ತುಗಳನ್ನು ಪದರ ಪದರವಾಗಿ ತೊಟ್ಟಿಯಲ್ಲಿ ತುಂಬಬೇಕಾಗತ್ತೆ. ಸಾಮಾನ್ಯವಾಗಿ ನಿಧಾನವಾಗಿ ವಿಭಜನೆಯಾಗುವಂಥ ವಸ್ತುಗಳಾದಂಥ ತೆಂಗಿನ ಮೊಟ್ಟೆ, ಗರಿ, ತೆಂಗಿನ ನಾರು, ಜೋಳದ ಕಡ್ಡಿಗಳನ್ನು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿಕೊಂಡು ಮೊದಲನೇ ಪದರವಾಗಿ ಸುಮಾರು 1/2 ಅಡಿವರೆಗೂ ಹರಡಬೇಕಾಗತ್ತೆ. ಆನಂತರ ಚೆನ್ನಾಗಿ ನೀರನ್ನು ಚಿಮುಕಿಸಿ ಸಗಣಿ ಬಗ್ಗಡ ಮಾಡಿಕೊಂಡು ತೆಳುವಾಗಿ ಹರಡಿ ಮೇಲೆ ತೆಳುಪದರವಾಗಿ ಮಣ್ಣನ್ನು ಹರಡಬೇಕಾಗತ್ತೆ. ಮೊದಲನೇ ಪದರದ ವಸ್ತುಗಳಲ್ಲಿ ನಾರು ಮತ್ತು ಈ ಸೆಲ್ಯುಲೋಸ್ ಅಂಶ ಜಾಸ್ತಿ ಇರೋದರಿಂದ ಸೂಕ್ಷ್ಮಜೀವಿಗಳಾದಂಥ ಈ ಪ್ಲೂರೋಟೋಸ್ಸು, ಆಸ್ಪರ್ಜಿಲಸ್ಸು, ಟ್ರೈಕೋಡರ್ಮ, ಫ್ಯಾಶಿಲೋಮೈಸಿಸ್ಸು ಇಂತಹ ಶಿಲೀಂಧ್ರಗಳನ್ನು ಸಗಣಿಯ ಬಗ್ಗಡದ ಜೊತೆಯಲ್ಲಿ ಸೇರಿಸಿ ಚಿಮುಕಿಸಬೇಕಾಗತ್ತೆ. ಎರಡನೇ ಪದರವಾಗಿ ಒಣಹುಲ್ಲು, ಕಳೆ, ನೆಲಗಡಲೆ ಸಿಪ್ಪೆ, ಸತ್ತೆ, ಸೋಯಾವರೆ ಅವಶೇಷಗಳನ್ನು ಸುಮಾರು 25-30 ಸೆಂಟಿಮೀಟರ್ ಮಂದವಾಗಿ ಹರಡಬೇಕಾಗತ್ತೆ. ಪದರವನ್ನು ಹರಡ್ತಾ ಇರುವಾಗ ಆಗಾಗ್ಗೆ ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ಆನಂತರ ಸಗಣಿ ಬಗ್ಗಡ, ತೆಳುವಾಗಿ ಮಣ್ಣು ಮತ್ತು ಸೂಕ್ಷ್ಮಜೀವಿಗಳ ಮಿಶ್ರಣವನ್ನು ಪುನರಾವರ್ತಿಸಬೇಕಾಗತ್ತೆ. ಮೂರನೇ ಪದರದಲ್ಲಿ ಒಕ್ಕಣೆ ಮಾಡುವ ಕಾಲದಲ್ಲಿ ಕಣದಲ್ಲಿ ಶೇಖರವಾಗುವಂಥ ವಸ್ತುಗಳನ್ನು ಸುಮಾರು 10-15 ಸೆಂಟಿಮೀಟರ್ ಮಂದದ ಪದರವಾಗಿ ಹರಡಬೇಕಾಗತ್ತೆ. ಇಲ್ಲಿ ಹಸಿರೆಲೆ ಗೊಬ್ಬರವನ್ನು ಮಿಶ್ರ ಮಾಡಿಕೊಂಡು ತುಂಬೋದು ಬಹಳ ಸೂಕ್ತ. ನಾಲ್ಕನೆಯ ಪದರದಲ್ಲಿ ಲಭ್ಯವಿರುವಂಥ ಹಸಿರೆಲೆ ಗೊಬ್ಬರಗಳು, ಕೋಳಿ ಗೊಬ್ಬರ, ರೇಷ್ಮೆ ಹುಳುವಿನ ಹಿಕ್ಕೆ, ತ್ಯಾಜ್ಯ ವಸ್ತುಗಳು, ಕೆರೆಗೋಡು, ಜೊತೆಗೆ ಈ ಜೈವಿಕ ಅನಿಲ ಘಟಕದ ಬಗ್ಗಡ, ಹೀಗೆ ನಮಗೆ ಸಿಗುವಂಥ ವಸ್ತುಗಳ ಮತ್ತೊಂದು ಪದರವನ್ನು ಸುಮಾರು 25-30 ಸೆಂಟಿಮೀಟರ್ನಷ್ಟು ಮಂದವಾಗಿ ಹರಡಬೇಕಾಗತ್ತೆ. ಜೊತೆಗೆ ಈ ಪ್ರಕೃತಿಯಲ್ಲಿ ದೊರೆಯುವಂಥ ಶಿಲಾರಂಜಕವನ್ನು ಕೂಡ ಸೇರಿಸಬಹುದು. ಸಗಣಿ, ಮಣ್ಣು ಮತ್ತು ಸೂಕ್ಷ್ಮಜೀವಿಗಳ ಮಿಶ್ರಣವನ್ನು ತೆಳುವಾಗಿ ಹರಡೋದನ್ನು ಪುನರಾವರ್ತಿಸಬೇಕು. 5ನೇ ಪದರವಾಗಿ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಲಭ್ಯವಾಗುವಂಥ ಸಗಣಿ, ದನಕರುಗಳು ತಿಂದುಬಿಟ್ಟ ಮೇವಿನ ಭಾಗ, ಗಂಜಳ ಇವನ್ನೆಲ್ಲ ಸುಮಾರು 25-30 ಸೆಂಟಿಮೀಟರ್ ದಪ್ಪದವರೆಗೂ ಹರಡಿಬಿಟ್ಟು ನೀರನ್ನು ಚಿಮುಕಿಸಬೇಕಾಗತ್ತೆ. ಹೀಗೆ ತೊಟ್ಟಿನಲ್ಲಿ ಸುಮಾರು 15-30 ಸೆಂಟಿಮೀಟರ್ ಎತ್ತರ ತೊಟ್ಟಿಯ ಮೇಲ್ಭಾಗಕ್ಕೆ ಬಂದಾಗ ಗಟ್ಟಿಯಾಗಿ ಸಗಣಿ ಬಗ್ಗಡವನ್ನು ಮಾಡಿಕೊಂಡು 6ನೆಯ ಪದರವಾಗಿ ಹಾಕಿ ಸಾರಿಸಬೇಕಾಗತ್ತೆ. ತೊಟ್ಟಿಯನ್ನು ತುಂಬುವಾಗ ಒಂದು ಕಡೆ ಸ್ವಲ್ಪ ಸ್ಥಳವನ್ನು ಬಿಟ್ಕೊಂಡಿದ್ರೆ ತಿರುವಿ ಹಾಕೋದಕ್ಕೆ ಅನುಕೂಲವಾಗತ್ತೆ. ಆಗಾಗ್ಗೆ ನೀರನ್ನು ಚಿಮುಕಿಸೋದು ಕೂಡ ಈ ವಿಧಾನದಲ್ಲಿ ಬಹಳ ಅವಶ್ಯಕ. ಇನ್ನೊಂದು ಪದ್ಧತಿ ಗುಡ್ಡೆ ಪದ್ಧತಿ ಅಂತ. ಹೆಚ್ಚಾಗಿ ಮಳೆ ಬೀಳುವಂಥ ಪ್ರದೇಶಕ್ಕೆ ಈ ವಿಧಾನ ಬಹಳ ಸೂಕ್ತವಾದಂಥದ್ದು. ಈ ವಿಧಾನದಲ್ಲಿ ಸಾವಯವ ವಸ್ತುಗಳನ್ನು ಪದರ ಪದರವಾಗಿ ನಾವು ಹಾಕ್ಬೋದು. ಅಂದರೆ ಸುಮಾರು 1/4-3/4 ಮೀಟರ್ ಎತ್ತರದಷ್ಟು ಏರಿಸ್ಬೋದು. ಈ ಎತ್ತರಕ್ಕೆ ಹಾಕಿದಾಗ ಸಾವಯವ ವಸ್ತುಗಳು ಜಾರೋದಿಲ್ಲ. 2-3 ಸಾರಿ ತಿರುವು ಹಾಕಿದರೆ ಆದಷ್ಟು ಬೇಗನೆ ಕಾಂಪೋಸ್ಟು ಸಿದ್ಧವಾಗುತ್ತೆ. ಈ ರೀತಿಯಾಗಿ ನಾವು ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿ ಕಾಂಪೋಸ್ಟನ್ನು ತಯಾರಿಸ್ಕೋಬಹುದು. ಕಾಂಪೋಸ್ಟ್ ತಯಾರಿಕಾ ವಿಧಾನಗಳ ಮಾಹಿತಿಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 6:30. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ. 6:51 ದೇಶಭಕ್ತಿ ಗೀತೆ. ಆನಂತರ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ ಕುರಿತ 2ನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆ ಈ ಸಂಜೆ 7:00 7:34, 7:45 9:00 to 10:10, 11:10 to 10:20 ಆಟದ ಮುಕ್ತಾಯದವರೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಿಂದ ಪ್ರಸಾರ ಮಾಡುತ್ತೇವೆ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:05 ಡಾ ನಾ ಗೀತಾಚಾರ್ಯ ಅವರಿಂದ ಚಿಂತನ, ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ವಿನಾಯಕ ಹೆಗಡೆ, ಪ್ರಸ್ತುತಿ ದಿವಾಕರ ಹೆಗಡೆ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆಗಳು. 7:15 ನುಡಿ ತೇರನೆಳೆದವರು ಬಾನುಲಿ ಕಲಿಗಳು, ಪ್ರಾಯೋಜಿತ ಸರಣಿ. ನಿರ್ಮಾಣ ಬಿಕೆ ಸುಮತಿ, ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ನಿತ್ಯ ವಿಜ್ಞಾನ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೆಎಸ್ ನಟರಾಜ್. ನಿರ್ಮಾಣ ಸುಮಂಗಲ ಎಸ್ ಮೋಮಿಗಟ್ಟಿ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 7:50 ಚಿತ್ರಗೀತೆ. 9:00 ಸಾರ್ವಜನಿಕ ಪ್ರಸಾರ ಸೇವಾ ದಿನದ ಸಂದರ್ಭದಲ್ಲಿ ರೂಪಕ